102.2 ಮೆಗಾ ಹರಡ್ಸ್ ಕೇಳುಗರೆ, ಸಮಯ ಆಗ್ತಾ ಇದೆ 5:30. ನೀವೆಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ರಸಪ್ರಶ್ನೆ ಕಾರ್ಯಕ್ರಮ ಆರಂಭ ಆಗುವಂತಹ ಸಮಯ ಇನ್ನೇನು ಆಗೇ ಬಿಡ್ತು. ಇವತ್ತಿನ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ, ಚಲನಚಿತ್ರ. ಈ ಕುರಿತಂತೆ ನಾನು ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಕರೆ ಮಾಡಿ ಸರಿ ಉತ್ತರವನ್ನ ತಿಳಿಸಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24 5258, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಈಗ ನಮ್ಮ ಮೊದಲನೇ ಕರೆ ಯಾರು ಅಂತ ನೋಡೋಣ. ನಮಸ್ತೆ, ಕರೆ ಕಡಿತಗೊಂಡಿದೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ನಿಮ್ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಕವಿತಾ ಜಗದೀಶ್ ಅಂತ, ಎಸ್ ಮಾರ್ಕ್ ನಲ್ಲಿಂದ ಅರಸೀಕೆರೆ ತಾಲೂಕು. ಅರಸೀಕೆರೆ ತಾಲೂಕು, ಕವಿತಾ ಜಗದೀಶ್ ಅವರು. ಹೌದು. ಓಕೆ ಕವಿತಾ ಅವರೇ, ಇವತ್ತಿನ ವಿಷಯ ಗೊತ್ತಲ್ವಾ, ರಸಪ್ರಶ್ನೆಯ ವಿಷಯ? ಹಾ ಗೊತ್ತು ಮೇಡಮ್. ಚಲನಚಿತ್ರ. ಹೌದು. ಈ ವಿಷಯ ಕುರಿತಂತೆ ನೀವು ಉತ್ತರನ ಹೇಳಿ. ನಾನು ನಿಮ್ಗೆ ಮೊದಲನೇ ಪ್ರಶ್ನೆನ ಕೇಳ್ತೀನಿ, ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಈಸಿ ಆಗಿರೋದ್ ಕೇಳ್ಬೇಕು ಮೇಡಮ್. ಈಸಿ ಇರೋದೇ ಕೇಳ್ತೀನಪ್ಪ. ಆಯ್ತು. ಕನ್ನಡದ ಮೊಟ್ಟ ಮೊದಲ ವಾಕ್ ಚಲನಚಿತ್ರ ಯಾವುದು? ಕನ್ನಡದ ಮೊಟ್ಟ ಮೊದಲ ಫಸ್ಟ್ ಚಲನಚಿತ್ರ? ಬೇಡರ ಕಣಪ್ಪ. ಅಲ್ಲ, ಸತ್ಯರಶ್ಚಂದ್ರ. ಅಲ್ಲ ಅಲ್ಲ, ತಪ್ಪಿದೆ. ನಮ್ಮ ನೆಕ್ಸ್ಟ್ ಕಲರ್ ಕೇಳ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೇಗೆ ಭಾಗವಹಿಸ್ತಾ ಇರಿ. ಥ್ಯಾಂಕ್ ಯು. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಯಾರು ಕರೆ ಮಾಡಿರೋದು? ಶ್ರವಣ ಬೆಳಗುಳದಿಂದ ಗೀತಾ ವಸಂತ್ ಕುಮಾರ್ ಮೇಡಮ್. ಗೀತಾ ವಸಂತ್ ಕುಮಾರ್ ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ಮೇಡಮ್. ಪ್ರಶ್ನೆನ ಕೇಳಿಸ್ಕೊಂಡ್ರ? ಮೇಡಮ್ ಕೇಳಿಸ್ಕೊಂಡೆ. ಹಾ ಹೇಳಿ. ಪುಷ್ಪ ಕವಿಮಾನ ಮೇಡಮ್. ಅಲ್ಲ ಅಲ್ಲ, ತಪ್ಪಿದೆ. ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ಗೊತ್ತಾಗ್ತಿಲ್ವಾ? ಇಲ್ಲ ಮೇಡಮ್. ಓಕೆ ಗೀತಾ ಅವರೇ, ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಬೇರೆ ಪ್ರಶ್ನೆಗೆ ನೀವು ಕರೆ ಮಾಡಿ. ಆಯ್ತು ಮೇಡಮ್. ಹಲೋ. ಹಲೋ, ಯಾರದು? ಕಡೂರ್ ತಾಲೂಕು ಕುಲೇಗೆರೆಯಿಂದ ಮನ್ವಿತಾ. ಮನ್ವಿತಾ ಏನ್ ಓದ್ತಾ ಇರೋದು? ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ? ಮನ್ವಿತಂಗ್ ಏನ್ ಪ್ರಶ್ನೆ ಕೇಳಲಿ? ಅವಾಗ್ಲೇ ನಾನು ಪ್ರಶ್ನೆ ಕೇಳದ್ನೆಲ್ಲ ಕೇಳಿಸ್ಕೊಂಡ್ರ? ತುಂಬಾ ಡಿಸ್ಟರ್ಬ್ ಬರ್ತಾ ಇದೆ, ಕರೆ ಕಟ್ ಆಗುತ್ತೆ ನೋಡಿ. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಮನ್ವಿತಾ. ಮಾಡಿದ್ರ? ನಾನು ಅವಾಗ್ಲೇ ಒಂದ್ ಪ್ರಶ್ನೆ ಕೇಳ್ದೆ, ಕೇಳಿಸ್ಕೊಂಡ್ರ? ಮೊಟ್ಟ ಮೊದಲ ಚಲನಚಿತ್ರ. ಕನ್ನಡದ ಮೊಟ್ಟ ಮೊದಲ ಕೇಳಿಸ್ತಾ ಇಲ್ಲ, ಗೊತ್ತಾಗ್ತಿಲ್ವಾ? ಡಾಕ್ಟರ್ ರಾಜ್ಕುಮಾರ್. ನಾನು ಹೇಳಿದ್ದು ಫಿಲಂ ಹೆಸರು. ಆಯ್ತು, ನಾನು ನೆಕ್ಸ್ಟ್ ಕಾಲ್ ತಗೋತೀನಿ. ಧನ್ಯವಾದಗಳು. ಹಲೋ, ನಮಸ್ತೆ. ನಮಸ್ತೆ, ಯಾರು ಕರೆ ಮಾಡಿರೋದು? ಲಿಂಗರಾಜ ನಾಗಮಂಗಲದಿಂದ. ನಾಗಮಂಗಲದಿಂದ ಲಿಂಗರಾಜು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಳಿ. ಸತಿ ಸುಲೋಚನ. ಸತಿ ಸುಲೋಚನ ಲಿಂಗರಾಜ್ ಅವರೇ, ಸರಿ ಉತ್ತರನ ಹೇಳಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ಕೆ. ಸತಿ ಸುಲೋಚನ, ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ. ಈ ಒಂದು ಚಿತ್ರ ತೆರೆ ಕಂಡಿದ್ದು 1934 ತೆರೆ ಕಾಣ್ತು. 6 ವಾರಗಳ ಕಾಲ ಈ ಒಂದು ಚಲನಚಿತ್ರ ಪ್ರದರ್ಶನಗೊಂಡಿತು. ಸ್ನೇಹಿತರೆ, ಏನಂದ್ರೆ ಈ ಒಂದು ಚಿತ್ರದಲ್ಲಿ ಆವತ್ತಿನ ಕಾಲದಲ್ಲಿ ಹುಲಿ ಮತ್ತೆ ಸಿಂಹನ ದೃಶ್ಯೀಕರಿಸಲಾಯಿತಂತೆ. ಈ ಒಂದು ಚಿತ್ರದಲ್ಲಿ ಹುಲಿ ಮತ್ತೆ ಸಿಂಹ ಬರುವಂತಹ ದೃಶ್ಯವನ್ನ ಕಂಡು ಹಲವಾರು ಜನರು ಚಿತ್ರ ಮಂದಿರದಿಂದ ಓಡೋಗಿದ್ರಂತೆ, ನಿಜವಾಗ್ಲೂ ಹುಲಿ ಬಂತು ಅಂತ. ಯಾಕೆಂದ್ರೆ ಆಗಿನ್ನೂ ಚಲನಚಿತ್ರಗಳು ಶುರುವಾಗ್ತಿದ್ದಂತಹ ಸಮಯ, ಇನ್ನೂ ಕೆಲವರು ಅಲ್ಲೇ ಕುಸಿದು ಬಿದ್ರಂತೆ ಚಿತ್ರ ನೋಡಿದ ತಕ್ಷಣ, ಹುಲಿ ಮತ್ತೆ ಸಿಂಹ ಬಂದಂತಹ ದೃಶ್ಯ ನೋಡಿ. ಹಂಗಾಗಿ ಅದೊಂದು ನೆನಪಿರುವಂತಹ ಒಂದು ದೃಶ್ಯ ಅಂತಾನೆ ಹೇಳಲಾಗುತ್ತೆ. ಮತ್ತೆ ಈ ಒಂದು ಚಿತ್ರದ ನಾಯಕ ನಟರು ನಾಗೇಂದ್ರ ರಾಯರು ಅಂತ, ಆರ್ ನಾಗೇಂದ್ರ ರಾಯರು ಸತಿ ಸುಲೋಚನ ಈ ಚಿತ್ರದ ನಾಯಕರು. ಮತ್ತೆ ಈ ಒಂದು ಚಿತ್ರಕ್ಕೆ ಅವತ್ತಿನ ಕಾಲದಲ್ಲಿ 40,000 ರೂಪಾಯಿಗಳನ್ನ ಖರ್ಚು ಮಾಡಲಾಗಿತ್ತಂತೆ. ಇಷ್ಟು ಮಾಹಿತಿ ಸತಿ ಸುಲೋಚನ ಚಿತ್ರದ ಬಗ್ಗೆ. ಸ್ನೇಹಿತರೆ, ನಮ್ಮ ನೆಕ್ಸ್ಟ್ ಕಾಲರ್ ಯಾರಂತ ನೋಡೋಣ. ಹಲೋ. ಹಲೋ, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಕರೆ ಮಾಡಿರೋದು? ಮಂಜು ಗಂಗೇನಹಳ್ಳಿಯಿಂದ. ಮಂಜು ಗಂಗೇನಹಳ್ಳಿ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಮಂಜು ಅವರೇ, ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಡಬ್ಬಿಂಗ್ ಚಲನಚಿತ್ರ ಯಾವುದು? ಡಬ್ಬಿಂಗ್ ಮಾಡಿರುವಂತಹ ಚಿತ್ರ. ಆಕ್ಟರ್ ಯಾರಂತ ಹೇಳ್ಬಿಡಿ ಮೇಡಮ್. ಆಕ್ಟರ್ ಯಾರು? ಹಲೋ, ಆಕ್ಟರ್ ಯಾರಂತ ಹೇಳಿದ್ರೆ ಹೇಳ್ತೀರಾ? ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ. ಇದು ಇನ್ನೊಂದು ನಿಮ್ಗೆ ಹೇಳ್ತೀನಿ ನೋಡಿ, ಈ ಚಿತ್ರವನ್ನ ಕವಿ ರಾಘವಾಂಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ರಾಘವಾಂಕ ಕೃತಿ, ಆ ಕೃತಿ ಯಾವ್ದು ಅಂತ ಹೇಳಲ್ಲ, ಕೃತಿ ಹೇಳಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಕೃತಿಯಿಂದ ಈ ಒಂದು ಚಿತ್ರನ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಗೊತ್ತಾಗ್ತಿಲ್ವಾ? ಈಗ ಪ್ರಶ್ನೆ ಕೇಳಲಿಲ್ಲ ನನಗೆ ಧ್ವನಿ. ಕನ್ನಡದ ಮೊದಲ ಡಬ್ಬಿಂಗ್ ಚಲನಚಿತ್ರ ಯಾವುದು? ಅದ್ ಗೊತ್ತಿದೆ ಮೇಡಮ್, ಕ್ಲೂ ಕೊಡ್ತಾ ಇದ್ರಲ್ಲ ಅದು. ಅದ 1965 ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ತೆರೆ ಕಾಣುತ್ತೆ. ಆಯ್ತಾ, ಮತ್ತೆ ಕವಿ ರಾಘವಾಂಕನ ಒಂದು ಕೃತಿಯಿಂದ ಈ ಒಂದು ಚಲನಚಿತ್ರವನ್ನ ತೆಗಿತಾರೆ. ಅಲ್ಲ ಅಲ್ಲ ಮಂಜು ಅವರೇ, ನೆಕ್ಸ್ಟ್ ಕಾಲರ್ ಕೇಳ್ತೀನಿ. ಕರೆ ಮಾಡಿದ್ಕೆ ಧನ್ಯವಾದಗಳು. ಹಲೋ ನಮಸ್ತೆ. ಹಲೋ. ಹಲೋ, ಯಾರು ಕರೆ ಮಾಡಿರೋದು? ಹಲೋ ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಶಾಂತಿನಿ ಮಂಜುನಾಥ್ ಹಾಸನದಿಂದ. ಶಾಂತಿನಿ ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಕೇಳ ಪ್ರಶ್ನೆನ ಕೇಳಿಸ್ಕೊಂಡ್ರ? ಕೇಳಿ ಮೇಡಮ್, ಕೇಳಿಸ್ಕೊಂಡೆ. ನೀವು ರಾಘವಾಂಕನ ಕಾವ್ಯದಿಂದ ಆರಿಸಿಕೊಂಡಂತ ಚಿತ್ರ ಅಂತ ಹೇಳಿದ್ಮೇಲೆ ಗೊತ್ತಾಯ್ತು. ಸತ್ಯ ಹರಿಶ್ಚಂದ್ರ ಮೇಡಮ್? ಖಂಡಿತ ಸತ್ಯ. ಹೌದು, ಕವಿ ರಾಘವಾಂಕನ ಒಂದು ಕಾವ್ಯ ಅಂತ ಹೇಳಿದ್ರಲ್ಲ, ಹಾಗಾಗಿ ಗೊತ್ತಾಯ್ತು ಮೇಡಮ್. ನೋಡಿ ಎಷ್ಟು ಬೇಗ ನೀವು ಕಂಡಿಡ್ಕೊಂಡ್ಬಿಟ್ಟಿದೀರಾ. ಹೌದು, ರಾಘವಾಂಕನ ಇದು 65 ಬಿಡುಗಡೆ ಆಗಿದ್ದು ಅನ್ಸುತ್ತೆ. ಹೌದೌದು, ರಾಜ್ಕುಮಾರ್ ಪಂಡರಿ ಬಾಯಿ ಅದ್ ನೋಡಿದ್ ನೆನ್ಪಿದೆ, ಆದ್ರೆ ನಮ್ಗೆ ಇದು ಟಿವಿಲ್ ನೋಡಿದ್ ನೆನ್ಪಿದೆ ಮೇಡಮ್. ಹೌದು, ಹಿಂದೆ ಬರ್ತಿತ್ತಲ್ಲ. ಹಲೋ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆ ಮೇಡಮ್. ಸಾಕಷ್ಟು ಮತ್ತೆ ಭಾಷೆಗಳಿಗೆ ಡಬ್ಬಿಂಗ್ ಆಗಿದೆ ಅಂತೆ ಈ ಚಿತ್ರ. ಮೇಡಮ್ ಧನ್ಯವಾದಗಳು. ಶಾಂತಿನಿ, ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನದ ಗೀತೆ ಅಲ್ಲ ಚಿತ್ರ. ಚಿತ್ರ ಹುಣಸೂರು ಕೃಷ್ಣಮೂರ್ತಿ, ಚೆನ್ನಾಗಿದೆ ಪ್ರೋಗ್ರಾಮ್. ಧನ್ಯವಾದಗಳು ನಿಮ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿ. ಸರಿ ಉತ್ತರವನ್ನ ತಿಳಿಸಿದೀರಾ? ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ಮೋನಿಕಾ ಸುರೇಶ್, ಜಯನಗರದಿಂದ. ಮೋನಿಕಾ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಹಾ ಮೇಡಮ್, ಕೇಳಿಸ್ಕೊತಾ ಇದ್ದೀನಿ. ಸರಿ, ನಿಮ್ಗೆ ಪ್ರಶ್ನೆ ಇವಾಗ. ಮೊಟ್ಟ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡ ಚಲನಚಿತ್ರ ಯಾವುದು? ಬೇಡರ ಕಣ್ಣಪ್ಪ. ವಾವ್, ವೆರಿ ಗುಡ್ ಮೋನಿಕಾ. ಸರಿನಾ? 100% ಸರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಅಷ್ಟು ಬೇಗ ಕರೆಕ್ಟ್ ಆಗಿ ಹೇಳ್ಬಿಟ್ರಲ್ಲ, ಗೊತ್ತಿತ್ತು. ಗೊತ್ತು, ನಾನು ಬೇರೆ ಸ್ಟೇಷನ್ ಬೆಂಗಳೂರು ಸ್ಟೇಷನ್ ಎಲ್ಲ ಕೇಳ್ತೀನಲ್ಲ, ಅಲ್ಲಿ ಈ ತರ ಪ್ರಶ್ನೆಗಳೆಲ್ಲ ನಮ್ಗೆ ಬರ್ತಾ ಇರುತ್ತೆ. ಹಾಗಾಗಿ ನಾವು ಮೆಸೇಜ್ ಮಾಡ್ತಾ ಇರ್ತೀವಿ ಕೆಲವೊಂದು. ಹಾಗಾಗಿ ಮತ್ತೆ ಗೊತ್ತು, ಬೇಡರ ಕಣ್ಣಪ್ಪನೇ ಮೊದಲನೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಅಂತ ಗೊತ್ತಿತ್ತು. ಹೌದೌದು, ಇದು ನರಸಿಂಹರಾಜು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಇಬ್ರು ಅಭಿನಯಿಸಿರುವಂತದ್ದು. ಹೌದು, ಅದರಲ್ಲೂ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ. ಹೌದು ಅಲ್ವಾ ಬೇಡರ ಕಣ್ಣಪ್ಪ? 1954 ಈ ಚಿತ್ರ ತೆರೆ ಕಾಣುತ್ತೆ. ಮತ್ತೆ ಇಡೀ ಭಾರತೀಯ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಇದು. ಹೌದು, ಧನ್ಯವಾದಗಳು ಮೋನಿಕಾ ಅವರೇ. ಉತ್ತರನ ತಿಳಿಸಿದೀರಾ? ನಮಸ್ತೆ. ಹಲೋ. ಹಲೋ ಹಲೋ, ಆಕಾಶವಾಣಿ ಕೇಳಿಸ್ತಾ ಇದೆಯಾ? ನಮಸ್ತೆ, ನಿಮ್ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ. ನಾನು ಶಾಂತರಾಜ್ ಅಂತ ಹೇಳಿ. ನಿಮ್ ಹೆಸರು ಹೇಳಿ. ಶಾಂತರಾಜ್. ಶಾಂತರಾಜ್. ಶಾಂತರಾಜು ಅವರು ಎಲ್ಲಿಂದ ಕರೆ ಮಾಡಿದೀರಾ? ಗಣಸಿ ಹೋಬಳಿ ಕುಡುಕುಂದಿಯಿಂದ. ಗಣಸಿ ಹೋಬಳಿ ಕುಡುಕುಂದಿಯಿಂದ ಶಾಂತರಾಜ್ ಅವರು ಕರೆ ಮಾಡ್ತಿರ್ತೀರಾ? ಹಾ ಮೇಡಮ್, ಕರೆ ಮಾಡ್ತಾ ಇರ್ತೀನಿ. ರೇಡಿಯೋ ಹೆಚ್ಚು ಕೇಳ್ತಾ ಇರ್ತೀನಿ. ಕೇಳ್ತಾ ಇರ್ತೀರಾ ಹಾಸನ ಆಕಾಶವಾಣಿಯ? ನಾನೊಬ್ಬ ಅಭಿಮಾನಿ ಮೇಡಮ್. ಧನ್ಯವಾದಗಳು. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಹಾಗೇನೆ ಭಾಗವಹಿಸಿ ಅಂತ ನಿಮ್ಗೆ ಈಗ ಬೆಳಗ್ಗೆ 5:55 ನಮ್ಮ ಕಾರ್ಯಕ್ರಮ ಶುರು ಆಗ್ಬಿಡುತ್ತೆ. ಬಹುಶಃ ರೇಡಿಯೋನೇ ನಮ್ಮನ್ನ ಎಬ್ಬರಿಸುತ್ತೆ, ಆ ರೀತಿಯಲ್ಲಿ ರೇಡಿಯೋನ ಕೇಳ್ತಾ ಇರ್ತೀವಿ. ಹಾಗೆ ಧನ್ಯವಾದಗಳು. ಈಗ ನಿಮ್ಮ ಪ್ರಶ್ನೆ. ಹಾ ಮೇಡಮ್, ಕನ್ನಡ ಚಿತ್ರರಂಗದ ಕುಮಾರತ್ರಯರು ಯಾರು? ಕನ್ನಡ ಚಿತ್ರರಂಗದ ಕುಮಾರತ್ರಯರು ಅಂತ ಕರೀತಾರೆ. ಕಲ್ಯಾಣ್ ಕುಮಾರ್, ರಾಜ್ಕುಮಾರ್, ಸರಿ ಇದೆ. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಪರವಾಗಿಲ್ಲ. ಜನರಲ್ ನಾಲೆಡ್ಜ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಕರೆಕ್ಟ್ ಆನ್ಸರ್ ಹೇಳಿದ್ರಿ. ಏನ್ ಹೇಳ್ತ್ರಿ? ಹಲೋ, ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರು, ಇವರು ಮೂರು ಜನನು ಒಟ್ಟಾಗಿ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ, ಗೊತ್ತಾ ಯಾವ್ದಂತ? ಗೊತ್ತಾಗ್ತಿಲ್ವಾ? ಭೂಧಾನ ಅಂತೇಳಿ ಮತ್ತೆ ಗಾಳಿ ಗೋಪುರ, ಈ ಮೂರು ಚಿತ್ರದಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಕರೆ ಮಾಡಿರೋದು? ಮೇನಕಾ ನಟರಾಜ್. ಮೇನಕಾ ನಟರಾಜ್ ಅವರೇ, ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ? ಕೇಳಿಸ್ಕೊತಾ ಇದೀರಾ ಮೇನಕಾ ಅವರೇ? ಹೇಳಿ ಮೇಡಮ್. ತುಂಬಾ ಎಕೋ ಬರ್ತಾ ಇದೆ, ಕಡಿಮೆ ಮಾಡಿ ನೀವು ರೇಡಿಯೋ ವಾಲ್ಯೂಮ್ನ. ಹಾ, ಇವಾಗ ಸರಿ ಕೇಳಿಸ್ತಾ ಇದೆ. ಮೇನಕಾ ಅವರೇ, ನಿಮ್ಗೆ ಪ್ರಶ್ನೆ. ಕನ್ನಡದ ಮೊದಲ ವರ್ಣ ಚಲನಚಿತ್ರ ಯಾವುದು? ವರ್ಣಚಿತ್ರ? ಹಾ, ಕಲರ್ ಫಿಲಂ. ಸೌಭಾಗ್ಯ ಅಲ್ಲ ಅಲ್ವಾ ಮೇಡಮ್? ಅಲ್ಲ ಅಲ್ಲ, ಅದಲ್ಲ. ಕನ್ನಡದ ಮೊದಲ ವರ್ಣ ಚಲನಚಿತ್ರ ಯಾವುದು? ವರ್ಣಚಿತ್ರ ಕಲರ್ ಫಿಲಂ ಬಂತಲ್ಲ ಫಸ್ಟ್, ಇನ್ನು ಯಾವ ಚಿತ್ರನ? ಸೌಭಾಗ್ಯ ಗೊತ್ತಾಗ್ತಿಲ್ವಾ? ನೆಕ್ಸ್ಟ್ ಕಲರ್ನ ಕೇಳ್ತೀನಿ. ನಮಸ್ತೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ಯಾರು ಕರೆ ಮಾಡಿರೋದು? ನನ್ನ ಹೆಸರು ಲಾವಣ್ಯ ಅಂತ, ಮಡಬಲುಯಿಂದ. ಲಾವಣ್ಯ ಮಡಬಲುವಿನಿಂದ. ಲಾವಣ್ಯ ಏನ್ ಓದ್ತಾ ಇರೋದು? ಫೋರ್ತ್ ಸ್ಟ್ಯಾಂಡರ್ಡ್. ಲಾವಣ್ಯ, ಪ್ರಶ್ನೆ ಕೇಳಿಸ್ಕೊಂಡ್ರ? ಇಲ್ಲ. ಇಲ್ವಾ? ಕನ್ನಡದ ಮೊದಲ ವರ್ಣ ಚಲನಚಿತ್ರ ಯಾವುದು, ಕಲರ್ ಫಿಲಂ ಯಾವುದು ಅಂತ? ಗೊತ್ತಾಗ್ತಾ ಇಲ್ವಾ ಲಾವಣ್ಯ? ಸತ್ಯ ಹರಿಶ್ಚಂದ್ರ ಅಲ್ಲ, ತಪ್ಪಿದೆ. ಸಂಪತ್ತಿಗೆ ಸವಾಲ್. ಲಾವಣ್ಯ, ನೆಕ್ಸ್ಟ್ ಕಲರ್ನ ಕೇಳ್ತೀನಿ ಆಯ್ತಾ? ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ನಮಸ್ತೆ ಮೇಡಮ್. ನಮಸ್ತೆ, ಪುತ್ತೂರಿನಿಂದ. ಸರಸ್ವತಿ ತಿಮ್ಮಪ್ಪ. ಸರಸ್ವತಿ ತಿಮ್ಮಪ್ಪ ಅವರಿಗೆ ಪ್ರಶ್ನೆ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆ. ಬಂಗಾರದ ಗಿಂಕೆ ಮೇಡಮ್. ಅಲ್ಲ, ಬಂಗಾರದ ಮನುಷ್ಯ. ತಪ್ಪಿದೆ ಸರಸ್ವತಿ. ಓಕೆ, ನೆಕ್ಸ್ಟ್ ಕಲರ್ನ ಕೇಳ್ತೀನಿ ಮೇಡಮ್. ತಪ್ಪಿದೆ ನಿಮ್ಮ ಉತ್ತರ. ಹಲೋ, ನಮಸ್ತೆ. ನಮಸ್ತೆ, ಯಾರು ಕರೆ ಮಾಡಿದ್ರು? ಹೆಚ್ಚ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಿಂದ ರುದ್ರಸ್ವಾಮಿ ಅವರೇ, ಕನ್ನಡದ ಮೊದಲ ವರ್ಣ ಚಲನಚಿತ್ರ ಯಾವುದು? ಅಮರ ಶಿಲ್ಪಿ ಜಕಣಾಚಾರಿ. ಖಂಡಿತ, ರೈಟ್ ಆನ್ಸರ್. ಅಮರ ಶಿಲ್ಪಿ ಜಕಣಾಚಾರಿ. ಏನ್ ಹೇಳ್ತೀರಾ ಈ ಚಿತ್ರದ ಬಗ್ಗೆ, ಬೇರೆ ಏನಾರು? ಚಿತ್ರ ಬಾರಿ ಚೆನ್ನಾಗಿತ್ತು, ಮತ್ತೆ ಹಾಡುಗಳು ಸಂಗೀತ ಬಾರಿ ಚೆನ್ನಾಗಿದೆ. ಹೌದು, ಕಲ್ಯಾಣ್ ಕುಮಾರ್ ಸರೋಜ, ಕಲ್ಯಾಣ್ ಕುಮಾರ್ ಬಿ ಸರೋಜಾದೇವಿ. ಹೌದೌದು, ಜೊತೆಗೆ ನರಸಿಂಹರಾಜು ಅವರ ಹಾಸ್ಯ. ಮತ್ತೆ 1964 ಈ ಒಂದು ಚಿತ್ರ ಬಿಡುಗಡೆ ಆಯ್ತು. ಹೆಚ್ ಆರ್ ರುದ್ರಸ್ವಾಮಿ ಅವರೇ, ಕರೆ ಮಾಡಿ ಸರಿ ಉತ್ತರವನ್ನ ಹೇಳಿದಿರಾ? ನಮಸ್ತೆ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಸ್ನೇಹಿತರೆ, ಈಗ ನಾನು ಒಂದು ಹಾಡನ್ನ ಪ್ರಸಾರ ಮಾಡ್ತೀನಿ. ಈ ಹಾಡು ಯಾವ ಚಿತ್ರದ್ದು ಅಂತ ನೀವು ನನಗೆ ಕರೆ ಮಾಡಿ ತಿಳಿಸಿ. ಕೇಳಿ, ಈಗ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಸಾಗರಿಯೇ ದೇವಿ ಜಗನ್ಮಾತೆ ಭವಾನಿ ದಯಾ ಸಾಗರಿಯೇ ದಿವಿಜಾವಳಿ ವಂದೇ ದಯ ತೋರಿದೆ ತಾಯೇ ದಿವಿಜಾವಳಿ ವಂದೇ ದಯ ತೋರಿದೆ ತಾಯೇ ದೇವಿ ಜಗನ್ಮಾತೆ ಭವಾನಿ ದಯಾ. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಈಗ ಒಂದು ಗೀತೆಯನ್ನ ಪ್ರಸಾರ ಮಾಡಿದೆ. ಈ ಹಾಡು ಯಾವ ಚಿತ್ರದ್ದು ಅಂತ ನೀವು ಹೇಳಬೇಕು. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ, ನಮಸ್ತೆ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಮೇಡಮ್, ಮಹೇಶ್ ಹೊಸೂರು ಶಿಕಾರಪಿಂದ. ಮೇಡಮ್ ಮಹೇಶ್ ಅವರೇ, ಈಗ ಒಂದು ಗೀತೆ ಪ್ರಸಾರ ಆಯ್ತು. ಹಲೋ, ಇವಾಗ ಒಂದು ಗೀತೆನ ಪ್ರಸಾರ ಮಾಡಿದೆ, ಕೇಳಿಸ್ಕೊಂಡ್ರ? ಇಲ್ಲ ಮೇಡಮ್, ನಾನು ಇದು ನ್ಯೂಸ್ ಆನ್ ಏರ್ ಕೇಳ್ತಿದ್ನಲ್ಲ. ಹೌದಾ, ಮತ್ತೊಮ್ಮೆ ಪ್ರಸಾರ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸರಿ ಮೇಡಮ್. ಅದು ಯಾವ ಚಿತ್ರದ್ದು ಅಂತ ಹೇಳ್ಬೇಕು ನೀವು. ಸರಿ ಮೇಡಮ್. ದೇವಿ ಜಗನ್ಮಾತೆ ಭವಾನಿ ದಯಾ ಸಾಗರಿಯೇ. ಕೇಳಿಸ್ಕೊಂಡ್ರ? ಹೌದು ಮೇಡಮ್, ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ರ? ಯಾವ ಚಿತ್ರದ ಹಾಡು ಇದು? ಹಳೇದು, ಗೊತ್ತಾಗ್ತಾ ಇಲ್ಲ ಮೇಡಮ್. ಇದು ಗೊತ್ತಾಗ್ತಾ ಇಲ್ವಾ? ಓಕೆ, ನೆಕ್ಸ್ಟ್ ಕಾಲರ್ನ ಕೇಳ್ತೀನಿ. ನಮಸ್ತೆ, ಧನ್ಯವಾದ. ಸರಿ ಮೇಡಮ್, ನೆಕ್ಸ್ಟ್ ಕ್ವೆಶ್ಚನ್ ಏನ್ ಮಾಡ್ತೀನಿ ಮೇಡಮ್? ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ಸುಧಾ ಅಂತ ಹಾಸನದಿಂದ. ಸುಧಾ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್, ಕೇಳ್ತಾ ಇದ್ದೀನಿ. ಇವಾಗ ಒಂದು ಗೀತೆ ಪ್ರಸಾರ ಆಯ್ತು ಸುಧಾ. ಮೇಡಮ್, ಬೇಡರ ಕಣ್ಣಪ್ಪ ಇರಬಹುದಾ ಅಂತ? ಅಲ್ಲ ಅಲ್ಲ, ತಪ್ಪಿದೆ. ಆಯ್ತಾ, ನೆಕ್ಸ್ಟ್ ಕಾಲರ್ನ ಕೇಳ್ತೀನಿ. ಅಲ್ವಾ? ಅಲ್ಲ, ಅದಲ್ಲ ಮೇಡಮ್, ಬೇಡರ ಕಣ್ಣಪ್ಪ ಅಲ್ಲ. ನೆಕ್ಸ್ಟ್ ಕಾಲರ್ನ ಕೇಳಲಾ? ಆಯ್ತು. ಹಲೋ, ನಮಸ್ಕಾರ. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಯಾರು ಕರೆ ಮಾಡಿರೋದು? ನಿಮ್ಮ ಪರಿಚಯ? ಲೋಕೇಶ್, ಹಾಸನದಿಂದ. ಲೋಕೇಶ್ ಅವರೇ, ಇವಾಗ ಒಂದು ಗೀತೆ ಪ್ರಸಾರ ಆಯ್ತು. ಹೌದು ಮೇಡಮ್. ಯಾವ ಚಿತ್ರದ ಗೀತೆ ಅದು? ಪ್ರಸಾರ ಮಾಡಿ ಮೇಡಮ್. ಕೇಳಿಸ್ಕೊಂಡ್ಲಿಲ್ವಾ ನೀವು? ಇಲ್ಲ, ಗೊತ್ತಾಗ್ಲಿಲ್ಲ. ಆಯ್ತು, ನೆಕ್ಸ್ಟ್ ಕೇಳಿಸ್ಕೊಂಡು ಕಾಲ್ ಮಾಡಿ. ನಮಸ್ತೆ. ಹಲೋ, ಒಂದು ಗೀತೆ ಪ್ರಸಾರ ಆಯ್ತು. ಹಲೋ, ನಮಸ್ತೆ. ಯಾವ ಚಿತ್ರದ ಗೀತೆ ಅದು? ಹಲೋ, ಯಾರು ಕರೆ ಮಾಡಿರೋದು? ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ದಿವಾಕರ್ ಅಂತ ಹೇಳಿ, ಕುವೆಂಪು ನಗರ ಹಾಸನದಿಂದ. ದಿವಾಕರ್ ಅವರೇ, ಇವಾಗ ಒಂದು ಹಾಡು ಪ್ರಸಾರ ಆಯ್ತು, ಕೇಳಿಸ್ಕೊಂಡ್ರ? ಹೌದೌದು, ಕೇಳಿಸ್ಕೊಂಡ ಮೇಡಮ್. ಹೇಳಿ, ಯಾವ ಚಿತ್ರದ ಹಾಡು ಇದು? ಮಹಿಷಾಸುರ ಮರ್ದಿನಿ ಚಿತ್ರದ್ದು. ಅಲ್ಲ ದಿವಾಕರ್ ಅವರೇ, ಇದು ಮಹಿಷಾಸುರ ಮರ್ದಿನಿ ಅಲ್ಲ. ಈಗ ನಾನೇ ಉತ್ತರನ ಹೇಳ್ತೀನಿ. ಹೇಳಿ. ಇದು ಪ್ರೇಮದ ಪುತ್ರಿ ಅಂತೇಳಿ. ಪ್ರೇಮದ ಪುತ್ರಿ ಚಿತ್ರದ ಹಾಡು. ಪಿ ಸುಶೀಲಾ ಅವರ ಸ್ವರದಲ್ಲಿ ಈ ಹಾಡು ಮೂಡಿ ಬಂತು. ಮತ್ತೆ ಚಿತ್ರದ ನಿರ್ದೇಶನ ಆರ್ ನಾಗೇಂದ್ರ ರಾವ್ ಅವರದು. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಚಿತ್ರದ್ದು 1957 ರಾಷ್ಟ್ರಪತಿಗಳಿಂದ ಬೆಳ್ಳಿ ಪದಕವನ್ನ ಪಡೆದಂತ ಮೊದಲ ಕನ್ನಡ ಚಲನಚಿತ್ರ ಪ್ರೇಮದ ಪುತ್ರಿ. ಇನ್ನೊಂದು ಪ್ರಶ್ನೆ ಕೇಳಿ ನೋಡೋಣ, ಟ್ರೈ ಮಾಡ್ತೀವಿ. ಇನ್ನೊಂದು ಕೇಳಲಾ? ಕೇಳಿ ಮೇಡಮ್. ಯಾವ್ದು ಕೇಳಲಿ? ಸರಿ, ಕೇಳ್ತೀನಿ ನೋಡಿ. ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಲನಚಿತ್ರ ಯಾವುದು? ಭೂದಾನ. ಅಲ್ಲ, ತಪ್ಪಿದೆ. ನೆಕ್ಸ್ಟ್ ಕಾಲರ್ ನ ಅಲ್ಲ, ಭೂತಯ್ಯನ ಮಗ ಅಯ್ಯೋ, ಭೂತಯ್ಯನ ಮಗ ಅಯ್ಯೋ. ಇಲ್ಲ ಇಲ್ಲ, ಅದಲ್ಲ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ಕೆ. ತಪ್ಪಿದೆ. ಕಾರ್ಯಕ್ರಮನ ಕೇಳಿ ಆಯ್ತಾ? ಓಕೆ ಓಕೆ ಮೇಡಮ್. ಹಲೋ, ಹಲೋ, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಲಿಲ್ಲ ಅಂದ್ರೆ ಕರೆ ಕಟ್ ಆಗುತ್ತೆ ಮೇಡಮ್, ಪ್ಲೀಸ್ ಮಾಡ್ಕೊಳ್ಳಿ ಎಲ್ರು. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಚೇತನಾ ಅಂತ. ಚೇತನಾ, ಎಲ್ಲಿಂದ ಕರೆ ಮಾಡಿದೀರಾ? ಕಡೂರು ತಾಲೂಕು ನಿಡಘಟ್ಟ ಮೇಡಮ್. ನಿಡಘಟ್ಟದಿಂದ ಚೇತನಾ ಅವರೇ, ಅವಾಗ್ಲೇ ನಾನೊಂದು ಪ್ರಶ್ನೆ ಕೇಳ್ದೆ, ಕೇಳಿಸ್ಕೊಂಡ್ರ? ಇಲ್ಲ ಮೇಡಮ್, ನಾನು ಈಗ ಆನ್ ಮಾಡಿದೆ. ಹೌದಾ, ಮತ್ತೆ ಹೇಳ್ತೀನಿ ಕೇಳಿ. ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಲನಚಿತ್ರ ಯಾವುದು? ಕಾದಂಬರಿ ಆಧಾರಿತ ಸೊಸೆ ತಂದ ಸೌಭಾಗ್ಯ ಮೇಡಮ್. ಇಲ್ಲ ಚೇತನ, ತಪ್ಪಿದೆ. ಕಾರ್ಯಕ್ರಮ ಕೇಳಿ, ನೆಕ್ಸ್ಟ್ ಕಾಲರ್ ನ ಕೇಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಸರಸ್ವತಿ ಅವರಾ? ಹೌದು ಮೇಡಮ್. ಮೇಡಮ್ ಪ್ಲೀಸ್, ಒಬ್ರಿಗೆ ಒಂದೇ ಮೇಡಮ್. ಅಲ್ಲಲ್ಲ, ಒಬ್ರಿಗೆ ಒಂದ್ ಅವಕಾಶ ಅಷ್ಟೇನೆ. ಆಯ್ತಾಯ್ತು ಮೇಡಮ್. ಆಗ್ಲಿ, ಕರೆ ಮಾಡಿದ್ರ ಅಂತ ಕೇಳ್ತಾ ಇದ್ದೀನಿ. ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಲನಚಿತ್ರ ಯಾವುದು? ಅದು ಹುಲಿ ಹಾಲಿನ ಮೇವು. ತಪ್ಪಿದೆ. ಕೇಳ್ತೇನೆ. ನಮಸ್ತೆ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ, ನಾನು ಸೋಮಶೇಖರ್ ಮಾತಾಡ್ತೇನೆ ಮೇಡಮ್. ಸೋಮಶೇಖರ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ಕೇಳಿಸ್ಕೊಂಡಿದ್ದೀನಿ ಮೇಡಮ್. ಇದು ಕರುಣೆಯ ಕುಟುಂಬದ ಕಣ್ಣು ಅಂತ ಹೇಳಿ. ಖಂಡಿತ, ಸರಿ ಉತ್ತರ. ಮೇಡಮ್, ಕರುಣೆಯೇ ಕುಟುಂಬದ ಕಣ್ಣು, ಇದು ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಲನಚಿತ್ರ. ಹೌದೌದು. ಆಮೇಲೆ ಮೇಡಮ್, ಸರ್ ಹೇಳಿ. ಒಂದೇ ಒಂದು ಸಣ್ಣ ಒಂದು ಇದು ತಿದ್ದುಪಡಿ ಇದೆ. ಹೇಳಿ ಸರ್. ಅದೇ ಮೇಡಮ್, ನೀವು ಸತೀಶ್ ಸುಲೋಚನದ ನಾಯಕ ನಟ ನಾಗೇಂದ್ರ ರಾಯರ್ ಅಂತ ಹೇಳಿದ್ರೆ. ಇಬ್ರು ಇದಾರೆ ಸರ್, ಸುಬ್ಬಯ್ಯ ನಾಯ್ಡು, ನಾಗೇಂದ್ರ. ಸುಬ್ಬಯ್ಯ ನಾಯ್ಡು ಅವರು ನಾಯಕ ಪಾತ್ರ ಮಾಡಿದ್ರು, ನಾಗೇಂದ್ರ ರಾಯರು ಒಂದು ಪಾತ್ರನು ಕೂಡ ಮಾಡಿ ಸಂಗೀತ ನಿರ್ದೇಶನ ಮಾಡ್ತಾರೆ. ಹಾ, ಇದಾರೆ ಸರ್, ಸುಬ್ಬಯ್ಯ ನಾಯ್ಡು ಇಬ್ರು ಇದಾರೆ. ಇದಾರೆ. ಹೌದೌದು. ನಾಯಕ ನಟನಾಗಿ ಅವರು ಇಂದ್ರಜಿತ್ ಪಾತ್ರವನ್ನ ಇವ್ರು ಮಾಡ್ತಾರೆ. ಯಾರು? ಸುಬ್ಬಯ್ಯ ನಾಯ್ಡು. ಸುಬ್ಬಯ್ಯ ನಾಯ್ಡು ಅವರು. ಹೌದು ಮೇಡಮ್. ಸುಬ್ಬಯ್ಯ ನಾಯ್ಡು. ಸರ್, ಮತ್ತೆ ಈ ಚಿತ್ರದ ಬಗ್ಗೆ ಸರ್, ಮೊದಲನೇ ಕಾದಂಬರಿ ಆಧಾರಿತ ಅಲ್ವಾ ಇದು? ಕೃಷ್ಣಮೂರ್ತಿ ಪುರಾಣಿಕ್ ಅವರ ಧರ್ಮ ದೇವತೆ ಕಾದಂಬರಿ ಆಧಾರಿತ. ಧನ್ಯವಾದಗಳು ಕರೆ ಮಾಡಿ, ಸರಿ ಉತ್ತರ ಹೇಳಿದಿರಾ. ನಮಸ್ತೆ ಸ್ನೇಹಿತರೆ. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಕರೆ ಮಾಡಿರೋದು? ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು. ತಿಮ್ಮಪ್ಪ ಅವರೇ, ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ತಿಮ್ಮಪ್ಪ ಅವ್ರಿಗೆ ಪ್ರಶ್ನೆ. ಸಂಪ್ರದಾಯ ಕೇಳಿಸ್ಕೊಳ್ಳಿ. ಸಂಪ್ರದಾಯ ಚಿತ್ರದ ನಿರ್ದೇಶಕರು ಯಾರು? ಸಂಪ್ರದಾಯ ಚಿತ್ರದ ನಿರ್ದೇಶಕರ ನಾನೊಂದು ಕ್ಲೂ ಕೊಡ್ತೀನಿ. ಇವರು ಹೆಸರಾಂತ ರಂಗಕರ್ಮಿ. ಅಲ್ಲ, ತಪ್ಪಿದೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ಕೆ. ನೆಕ್ಸ್ಟ್ ಕಾಲರ್ ನ ಕೇಳ್ತೀನಿ. ಆಯ್ತು ಮೇಡಮ್. ನಮಸ್ತೆ. ಯಾರು? ಚಿತ್ರದ. ಹಲೋ. ಹಲೋ ಹಲೋ ಮೇಡಮ್. ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ನಾನು ಹಾಸನದಿಂದ ರಾಧಾ ಅಂತ. ರಾಧಾ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ ಮೇಡಮ್. ಹೇಳಿ ರಾಧಾ, ಸರಿ ಉತ್ತರ ಏನು? ಮಾಸ್ಟರ್ ಹಿರಣ್ಣಯ್ಯ ಅವರು. ಸರಿ ಉತ್ತರ ಹೇಳಿದಿರಾ, ಥ್ಯಾಂಕ್ ಯು ಮೇಡಮ್. ಹೇಗ್ ಗೊತ್ತಾಯ್ತು? ಕ್ಲೂ ಕೊಟ್ಟ ತಕ್ಷಣ ಗೊತ್ತಾಯ್ತಾ? ಇಲ್ಲ, ನನ್ಗೆ ಗೊತ್ತಿತ್ತು. ಹೌದಾ, ಗೊತ್ತಿತ್ತಾ? ಹಿರಿಯ ರಂಗಕರ್ಮಿ ಮಾಸ್ಟರ್ ಹಿರಣ್ಣಯ್ಯನವರು, ಸಂಪ್ರದಾಯ ಚಿತ್ರದ ನಿರ್ದೇಶಕ. 1987 ಈ ಒಂದು ಚಿತ್ರ ತೆರೆ ಕಾಣ್ತು. ಧನ್ಯವಾದಗಳು ಸರಿ ಉತ್ತರವನ್ನ ಹೇಳಿದಕ್ಕೆ. ನಮಸ್ತೆ. ಹಲೋ ಹಲೋ ಹಲೋ ನಮಸ್ತೆ ಮೇಡಮ್. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ. ಹಾ, ನಮಸ್ತೆ ಹೇಳಿ, ನಿಮ್ಮ ಹೆಸರೇಳಿ. ನವೀನ್ ಅವರು. ಎಲ್ಲಿಂದ? ಯಲಗುಂದ ಮೇಡಮ್. ಯಲಗುಂದದಿಂದ. ಹೌದು ಮೇಡಮ್. ನವೀನ್ ಅವರೇ, ನಿಮ್ಗೆ ಪ್ರಶ್ನೆ ಹೇಳಿ ಮೇಡಮ್. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟ ಯಾರು? ತುಂಬಾ ಈಸಿ ಇದೆ, ಗೊತ್ತಾಗ್ತಾ ಇಲ್ವಾ? ಸಾಕಷ್ಟು ಚಿತ್ರಗಳಲ್ಲಿ ಇವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕ್ಲೂ ಕೊಡ್ಲಾ? ಈಸಿ ಆಗಿರದೆ ಬೇಗ ಹೇಳ್ಬಿಡ್ತೀರಾ? ಯಜಮಾನ, ದಿಗ್ಗಜರು, ಸೂರ್ಯವಂಶ, ವಿಷ್ಣುವರ್ಧನ. ವಿಷ್ಣುವರ್ಧನ್, ಯಾರೋ ಹೇಳ್ಕೊಟ್ಟಂಗಿತ್ತು ಪಕ್ಕದಲ್ಲಿ. ಸರಿ, ಆಯ್ತು, ಸರಿ ಉತ್ತರ ವಿಷ್ಣುವರ್ಧನ್. ಹೌದಾ, ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ದ್ವಿಪಾತ್ರದಲ್ಲಿ ನಟಿಸಿರುವಂತಹ ನಟರು. ದ್ವಿಪಾತ್ರದಲ್ಲಿ, ಡಬಲ್ ಆಕ್ಟಿಂಗ್ ಅಲ್ಲಿ. ಧನ್ಯವಾದಗಳು ಕರೆ ಮಾಡಿದ್ಕೆ. ಹಲೋ ಹಲೋ ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು ಹೇಳಿ, ಕೇಳಿಸ್ತಾ ಇದೆಯಾ? ಹಲೋ ಮಾತಾಡಿ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಹೇಳಿ. ನಿರ್ವಾಣಪ್ಪ ಮೇಡಮ್. ನಿರ್ವಾಣಪ್ಪನವರೇ, ನಿಮಗೆ ಪ್ರಶ್ನೆ. ನಟಿ ಸೌಂದರ್ಯ ಅವರಿಗೆ ರಾಷ್ಟ್ರಪತಿಗಳ ಸ್ವರ್ಣ ಕಮಲ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು? ಇಲ್ಲ, ತಪ್ಪಿದೆ ನಿರ್ವಾಣಪ್ಪ ಅವರೇ. ನೆಕ್ಸ್ಟ್ ಕಾಲರ್ನ ಕೇಳ್ತೀನಿ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ಮ ಹೆಸರು ಹೇಳಿ. ಸುಮಾ, ಚಿಕ್ಕಮಗಳೂರಿಂದ. ಸುಮಾ ಚಿಕ್ಕಮಗಳೂರಿನಿಂದ. ಮೇಡಮ್, ಸುಮಾ ಅವರೇ, ನಟಿ ಸೌಂದರ್ಯ ಅವರಿಗೆ ರಾಷ್ಟ್ರಪತಿಗಳ ಸ್ವರ್ಣ ಕಮಲ ಪ್ರಶಸ್ತಿ ಮತ್ತೆ ಅತ್ಯುತ್ತಮ ನಟಿ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು? ದ್ವೀಪ. ಸರಿ ಇದೆ ಸುಮಾ, ನಿಮ್ಮ ಆನ್ಸರು. ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದ ಚಿತ್ರ ದ್ವೀಪ. ಹೌದು. ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದಗಳು. ಸರಿ ಉತ್ತರ ಹೇಳಿದಿರಾ ಮೇಡಮ್. ನಮಸ್ತೆ. ಹಲೋ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ ನಮಸ್ತೆ ಮೇಡಮ್. ನಮಸ್ತೆ. ಹಲೋ ಹಲೋ ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಆಗ್ಲೇ ಮಾಡಿದ್ ಮಹೇಶ್ ಹೊಸೂರು ಶಿಕಾಯತ್ ಮೇಡಮ್. ಮಹೇಶ್ ಅವರೇ, ಒಬ್ಬರಿಗೆ ಒಂದೇ ಅವಕಾಶ ಆಯ್ತಾ? ಅಲ್ಲ ಮೇಡಮ್, ನಾನು ಆನ್ಸರ್ ಮಾಡ್ಲಿಲ್ಲ. ಸರಿ, ಇವಾಗ ಹೇಳಿ. ವಿಷ್ಣುವರ್ಧನ್ ಅವರ ಅಭಿನಯ, ವಿಷ್ಣುವರ್ಧನ್ ಅವರ ಮೊದಲ ಹೆಸರು ಏನು ಅಂತ? ಅದು ಸಂಪತ್ ಕುಮಾರ್ ಮೇಡಮ್. ಸಂಪತ್ ಕುಮಾರ್, ವಿಷ್ಣುವರ್ಧನ. ಹಲೋ. ಸರಿ ಇದೆ ನಿಮ್ಮ ಉತ್ತರ, ಧನ್ಯವಾದಗಳು. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಿರ್ಮಲಾ, ದುಮ್ಮೇನಹಳ್ಳಿಯಿಂದ. ದುಮ್ಮೇನಹಳ್ಳಿಯಿಂದ ನಿರ್ಮಲಾ ಅವರು. ನಿರ್ಮಲಾ ಅವರೇ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರಶ್ನೆ, ಪ್ರಶಸ್ತಿ ವಿಜೇತ ಮೊದಲ ನಿರ್ದೇಶಕಿ ಯಾರು ಮತ್ತೆ ಯಾವ ಚಿತ್ರ? ಇಂದಿರಾಬಾಯಿ. ಇಲ್ಲ ಮೇಡಮ್. ಅಲ್ಲ, ತಪ್ಪಿದೆ. ಅವರು ಲೇಖಕರು. ಲೇಖಕರು ಮತ್ತೆ ನಿರ್ದೇಶಕರ ಮೇಡಮ್. ಅಲ್ಲ, ನಿರ್ದೇಶಕಿ ಮತ್ತೆ ಆ ಚಿತ್ರ ಯಾವುದು ಅಂತ? ಸಾಹಿತಿಗಳವರು. ಪ್ರೇಮಕಾರಂತ. ಪ್ರೇಮಕಾರಂತ, ಸರಿ ಉತ್ತರ ನಿರ್ಮಲಾ ಅವರೇ. ಕರೆ ಮಾಡಿ ಸರಿ ಉತ್ತರನ ಹೇಳಿದಿರಾ. ಮತ್ತೆ ಇವರ ಪಣಿಯಮ್ಮ ಚಿತ್ರ. ಪಣಿಯಮ್ಮ ಚಿತ್ರಕ್ಕೆ ಮೊದಲ ಬಾರಿಗೆ ಇವರಿಗೆ ಪ್ರಶಸ್ತಿ ಬಂತು. ಅದರಲ್ಲೂ ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ನ ಭಾಷಾಂತರ ಕತ್ತೆಗಾರರಾಗಿಯೂ ಸಹ ಪ್ರೇಮಕಾರಂತ ಅವರು ಕೆಲಸ ಮಾಡಿದ್ದಾರೆ. ಹಾಗೇನೆ ಈ ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಯೂ ಸಹ ಬಂತು. ಮತ್ತೆ ಇನ್ನೊಂದೇನ್ ಗೊತ್ತಾ, ಪಣಿಯಮ್ಮ ಚಿತ್ರದು ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಚಿತ್ರ ಪಣಿಯಮ್ಮ. ಧನ್ಯವಾದಗಳು ನಿರ್ಮಲಾ ಅವರೇ, ಕರೆ ಮಾಡಿ ಸರಿ ಉತ್ತರನ ತಿಳಿಸಿದಿರಾ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಹಲೋ ಹಲೋ ಮಾತಾಡಿ, ಕೇಳಿಸ್ತಾ ಇದೆಯಾ? ನಮಸ್ತೆ. ಹಲೋ, ನಿಮ್ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್, ಎಂ ಪಿ ರೇಣುಕ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲ್ಲೆನಾಡಿಂದ ಮೇಡಮ್. ಎಂ ಪಿ ರೇಣುಕ ಅವರೇ, ನಿಮ್ಗೆ ಪ್ರಶ್ನೆ. ಪುಟ್ಟಣ್ಣ ಕಣಗಾಲ್ ಅವರ ವೃತ್ತಿ ಜೀವನದ ಮೊದಲ ಚಿತ್ರ ಯಾವುದು? ಪುಟ್ಟಣ್ಣ ಕಣಗಾಲ್ ಅವರ ಮೊದಲ ಚಿತ್ರ ಬೆಳ್ಳಿ ಮೋಡ. ಇದು ತ್ರಿವೇಣಿ ಅವರ ಕಾದಂಬರಿಯನ್ನ ಆಧಾರವಾಗಿಟ್ಕೊಂಡು ತರುವಂತ ಚಿತ್ರ. ಕಲ್ಪನಾ ಅವರ ಅಭಿನಯದ ಚಿತ್ರ. ಇದು ಮನೋವೈಜ್ಞಾನಿಕ ಕಾದಂಬರಿ. ಸರಿನಾ ಮೇಡಮ್? ಇಲ್ಲ, ತಪ್ಪಿದೆ ರೇಣುಕ ಅವರೇ. ಏನ್ ಗೊತ್ತಾ, ಅವರ ಮೊದಲ ಚಿತ್ರ ಸ್ಕೂಲ್ ಮಾಸ್ಟರ್. ಪುಟ್ಟಣ್ಣ ಹೌದು, ವೃತ್ತಿ ಜೀವನದ ಮೊದಲ ಚಿತ್ರ. ಸ್ಕೂಲ್ ಮಾಸ್ಟರ್ ಇವರ ಮೊದಲ ಚಿತ್ರ. ಮತ್ತೆ ಏನ್ ಗೊತ್ತಾ, ಇವರು ಶುರು ಮಾಡಿದ್ದ ಅಲ್ಲಿಂದ ಕೆಲಸನ, ಸ್ಕೂಲ್ ಮಾಸ್ಟರ್ ಚಿತ್ರ ಪ್ರಚಾರ. ಚಿತ್ರ ವೃತ್ತಿ ಜೀವನ ಪ್ರಾರಂಭಿಸಿದ್ದು ಈ ಚಿತ್ರದ ಮೂಲಕ. ಮತ್ತೆ ಈ ಒಂದು ಸ್ಕೂಲ್ ಮಾಸ್ಟರ್ ಚಿತ್ರಕ್ಕೆ ಮೂರು ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಹ ಬಂತು. ಓಕೆ, ಧನ್ಯವಾದಗಳು ಎಂ ಪಿ ರೇಣುಕಾ ಅವರೇ, ಹೀಗೆ ಕರೆ ಮಾಡ್ತಾರೆ. ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ರಂಗನಾಯಕಿ ರಂಗನಾಯಕಿ. ಕೆಳಗರೆ ಇದುವರೆಗೂ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಯಿತು. ಇವತ್ತಿನ ವಿಷಯವಾಗಿತ್ತು ಚಲನಚಿತ್ರ. ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಹೀಗೆ ಕರೆ ಮಾಡಿ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸುತ್ತಾರೆ ಅಂತ ಹೇಳ್ತಾ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಪ್ರಸಾರದಲ್ಲಿ 6:10 ಗೀತ ಸುಧಾ, 6:30 ಅವಲೋಕನ, 6:51 ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಕಾಲುಬಾಯಿ ಜ್ವರದ ವಿರುದ್ದ ಆರಂಭಿಸಿರುವ ಲಸಿಕಾ ಅಭಿಯಾನ ಕುರಿತು ಹಾಸನದ ಪಶುಸಂಗೋಪನಾ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಕೆಆರ್ ರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:21